ಬೇರೆ ಬೇರೆ ತಮ್ಮಂಥ ಸಂಪನ್ಮೂಲ ವ್ಯಕ್ತಿಗಳು ಬಂದು ಇಲ್ಲಿ ಉಪಯುಕ್ತ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಈಗಾಗಲೇ ನಮ್ಮ ರಾಜ್ಯದಲ್ಲಿ ಮಳೆಯ ವಾತಾವರಣ ಯಾವ ಥರ ಇದೆ, ಎಲ್ಲೆಲ್ಲಿ ಮಳೆ ಬೀಳ್ತಾ ಇದೆ, ಎಲ್ಲಿ ಯೆಲ್ಲೋ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ, ಎಲ್ಲಿ ರೆಡ್ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ, ಎಲ್ಲಿ ಕೃಷಿ ಚಟುವಟಿಕೆಗಳಿಗೆ ತೊಂದರೆ ಇದೆ, ಮತ್ತು ಯಾವ್ದಾರ ಪರ್ಯಾಯ ಮಾರ್ಗವನ್ನು ತಾವು ಅನುಸರಿಸಬೇಕು ಅನ್ನೋದನ್ನು ನಮ್ಮ ತಜ್ಞರು ಈಗಾಗಲೇ ರೈತರಿಗೆ ನೀಡಿದ್ದಾರೆ. ಇವತ್ತು ಕೂಡ ತಾವು ಒಬ್ಬ ಹವಾಮಾನ ತಜ್ಞರಾಗಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸಾಕಷ್ಟು ರೈತರಿಗೆ ಮತ್ತು ವಿಶ್ವವಿದ್ಯಾಲಯದ ಕಾರ್ಯಚಟುವಟಿಕೆಗಳಿಗೆ ತಾವು ಮಾರ್ಗದರ್ಶನ ನೀಡ್ತಾ ಬರ್ತಾ ಇದ್ದೀರಿ. ಇವತ್ತು ನಮ್ಮ ಆಕಾಶವಾಣಿಯ ಮೂಲಕ ಈ ಒಂದು ಹವಾಮಾನ ಮಿತ್ರ ಕಾರ್ಯಕ್ರಮದ ಮೂಲಕ ಕೃಷಿ ಮೇಲೆ ಯಾವ ಥರ ಪರಿಣಾಮ ಉಂಟು ಮಾಡ್ತಾ ಇದೆ, ಮತ್ತು ಈ ಒಂದು ಪರಿಣಾಮವನ್ನು ತಾವು ಎದುರಿಸುವುದು ಹೇಗೆ, ಯಾವ ಥರ ಮಾರ್ಗ ಇದ್ದಾವೆ, ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ರೈತ ಬಾಂಧವರಿಗೆ ನೀಡಬೇಕು. ಡಾಕ್ಟರ್ ಮಂಜುನಾಥ್ ಅವರೇ ನಮಸ್ತೆ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ಮಾಡ್ತಾ, ನನ್ನ ಹೆಸರು ಡಾಕ್ಟರ್ ಮಂಜುನಾಥ್ ಅಂತೇಳಿ. ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು GKVKಯಲ್ಲಿ ಕೃಷಿ ಹವಾಮಾನ ವಿಭಾಗದಲ್ಲಿ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತು ವಿಶೇಷವಾಗಿ ತಮಗೇನಪ್ಪ ಅಂತಂದರೆ, ಹವಾಮಾನ ಬದಲಾವಣೆ ಅಂದರೆ ಏನು, ಇದಕ್ಕೆ ಮೂಲ ಕಾರಣಗಳೇನು, ಈ ಹವಾಮಾನ ಬದಲಾವಣೆಯಿಂದ ನಮ್ಮ ಕೃಷಿ ಮತ್ತು ತೋಟಗಾರಿಕೆ ಮೇಲೆ ಯಾವ ರೀತಿ ಪರಿಣಾಮ ಬೀಳುತ್ತೆ, ಮತ್ತು ಈ ಒಂದು ಪರಿಣಾಮಗಳನ್ನ ನಾವು ಯಾವ ರೀತಿ ಎದುರಿಸ್ಬೇಕು ಅಂತೇಳಿ ರೈತರಿಗೆ ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಹವಾಮಾನ ಬದಲಾವಣೆ, ನೀವು ಇತ್ತೀಚೆಗೆ ಈ ಪದನ ತುಂಬಾ ಕೇಳಿರ್ತೀರ. ಏನಪ್ಪ ಅಂತಂದರೆ, ಜಾಗತಿಕವಾಗಿ ನಮ್ಮ ಏನು ಈ ಒಂದು ಉಷ್ಣಾಂಶ ಇರ್ಬೋದು ಅಥವಾ ಮಳೆಯ ಪ್ರಮಾಣ ಅಥವಾ ಹಂಚಿಕೆ, ಅದೇ ರೀತಿ ಇತರೆ ಹವಾಮಾನ ಅಂಶಗಳಾದ ಗಾಳಿ ಇರ್ಬೋದು, ಮೋಡ ಇರ್ಬೋದು, ಲೈಟ್ ಇರ್ಬೋದು, ಈ ಥರದ್ರಲ್ಲಿ ದೀರ್ಘಕಾಲಿಕ ವ್ಯತ್ಯಾಸ ಆಗೋದನ್ನು ಹವಾಮಾನ ಬದಲಾವಣೆ ಅಂತ ಕರಿತೀವಿ. ಇಲ್ಲಿ ನೀವು ಜಾಗತಿಕವಾಗಿ ತಗೊಳೋದಾದರೆ ಯಾಕೆ ನಾವು ಇದಕ್ಕೆ ಇಷ್ಟೊಂದು ಮಹತ್ವ ಕೊಡಬೇಕು ಅನ್ನೋದಾದರೆ ನೋಡಿ, ನೀವು ಕಳೆದ ಶತಕ 1850 ಒಂದು 100 ವರ್ಷಗಳ ಕಾಲ ತಗೊಂಡಾಗ ನಮ್ಮ ಒಂದು ಈ ಪ್ರೀ ಇಂಡಸ್ಟ್ರಿಯಲೈಸೇಷನ್ ಅಥವಾ ನಾವು ಏನು ಕೈಗಾರಿಕೀಕರಣಕ್ಕೆ ಮುಂಚಿತವಾಗಿ ಒಟ್ಟಾರೆಯಾಗಿ ಸುಮಾರು ಟೆಂಪರೇಚರ್ ಅಂದರೆ ಈ ಉಷ್ಣಾಂಶ ಜಾಸ್ತಿ ಆಗೋದಕ್ಕೆ 100 ವರ್ಷ ಕಾಲ ತಗೊಂತಂತೆ. ಅಂದರೆ ಸುಮಾರು 0.5 degrees Celsius ಉಷ್ಣಾಂಶ ಜಾಸ್ತಿ ಆಗೋದಕ್ಕೆ ನಮಗೆ ಇಂಡಸ್ಟ್ರಿಯಲೈಸೇಷನ್ಗಿಂತ ಮುಂಚೆ 100 ವರ್ಷಗಳ ಕಾಲ ತಗೊಂತು. ಆದರೆ ಈಗ ನೀವು ಇತ್ತೀಚೆಗೆ ಒಂದು 2000 ಇತ್ತೀಚೆಗೆ ತಗೊಳೋದಾದರೆ 1.5 degrees Celsius ಕೇವಲ 25 ವರ್ಷಗಳಲ್ಲೇ ನಾವು ಉಷ್ಣಾಂಶ ಹೆಚ್ಚಾಗಿರೋದನ್ನ ಕಂಡು ಬರ್ತಿದೆ. ಸರಿ, ಉಷ್ಣಾಂಶ ಹೆಚ್ಚಾದರೆ ಏನು ತೊಂದರೆ ಆಗುತ್ತೆ? ಖಂಡಿತವಾಗ್ಲೂ ಇಲ್ಲಿ ಏನಾಗುತ್ತೆ, ಒಂದು ಈ ಉಷ್ಣಾಂಶ ಹೆಚ್ಚಾಗೋದ್ರಿಂದ ನಮ್ಮಲ್ಲಿ ಮಳೆಯ ಪ್ರಮಾಣ ಅಷ್ಟೇ ಇದ್ದರೂ ಹಂಚಿಕೆಯಲ್ಲಿ ವ್ಯತ್ಯಾಸ ಆಗ್ತಿದೆ. ನಮ್ಮ ಸಮುದ್ರ ಮಟ್ಟ ಸುಮಾರು 19 centimeters ಜಾಸ್ತಿ ಆಗಿದೆ. ಇದೇ ರೀತಿ ಮುಂದುವರಿತಾ ಹೋದರೆ ನಮಗೆ ಒಂದು 5-10% ಇಳುವರಿ ಲಾಸ್ ಆಗುವಂತೂ ನಮಗೆ ತಿಳಿದು ಬಂದಿರುತ್ತದೆ. ಸೊ ಇಲ್ಲಿ ಮತ್ತು ಇನ್ನೊಂದು ಅಂಶ ಏನಪ್ಪ ಅಂತಂದರೆ, ನೀವು 2000 ಸುಮಾರು 136 ವರ್ಷಗಳನ್ನ ನಾವು ತಗೊಂಡಿದ್ದೆ ಆದರೆ 2016 ವಾರ್ಮೆಸ್ಟ್ ಇಯರ್ ಅಂತ ಕರೀತಾರೆ. ಅದೇ ರೀತಿ ಏನು ನಮ್ಮ ಈ ರಾತ್ರಿಯ ಉಷ್ಣಾಂಶ ಮತ್ತು ಬೆಳಗಿನ ಉಷ್ಣಾಂಶಗಳು ಹೆಚ್ಚಾಗ್ತಿದೆ, ಈ ರೀತಿ ಹೆಚ್ಚಾಗೋದ್ರಿಂದ ಇದು ನೇರವಾಗಿ ಕೃಷಿ ಮೇಲೆ ಪರಿಣಾಮನ ಬೀರ್ತಾ ಇದೆ. ಅದೇ ರೀತಿ ನಾವು ನಮ್ಮ ಭಾರತ ದೇಶದಲ್ಲಿ ತಗೊಂಡೋದಾದರೆ ನೋಡಿ, ಈ ಒಂದು ಹವಾಮಾನ ಬದಲಾವಣೆ ಅಥವಾ ಈ ಉಷ್ಣಾಂಶ ಏರುಪೇರು ಆಗೋದ್ರಿಂದ ವಿಶೇಷವಾಗಿ ನಾವೇನು ಕನಿಷ್ಠ ಉಷ್ಣಾಂಶ ಅಂತ ಹೇಳ್ತೀವಿ, ಇದು ಮಳೆಗಾಲದಲ್ಲಿ 1 degree ಜಾಸ್ತಿ ಆಗ್ತಿದೆ. ಅದೇ ರೀತಿ ಚಳಿಗಾಲದಲ್ಲಿ 1.1 degree ಜಾಸ್ತಿ ಆಗ್ತಿದೆ. ಇದರ ಪರಿಣಾಮ ನಾವು ನೇರವಾಗಿ ಈಗ ಕಾಣ್ತಾ ಇದ್ದೀವಿ. ಅದೇ ರೀತಿ ನೀವು ಗರಿಷ್ಠ ಉಷ್ಣಾಂಶ ತಗೊಂಡೋದೇ ಆದರೆ ಮಳೆಗಾಲದಲ್ಲಿ 0.8 degrees Celsius ಆಗ್ತಿದೆ, ಚಳಿಗಾಲದಲ್ಲಿ 0.7 degrees Celsius ಜಾಸ್ತಿ ಆಗ್ತಿದೆ. ಇದರ ಜೊತೆಗೆ 2-2.5% ಮಳೆ ಜಾಸ್ತಿ ಆಗಿದೆ. ಆದರೆ ಮಳೆಯ ಹಂಚಿಕೆಯಲ್ಲಿ ವ್ಯತ್ಯಾಸ ಆಗ್ತಿದೆ. ನೀವು ನಾವು ಕಳೆದ 1 ಅಥವಾ 2 ನೋಡೋದಾದರೆ ಕರ್ನಾಟಕದಲ್ಲಿ ವಿಶೇಷವಾಗಿ ಈ ಪೂರ್ವ ಮುಂಗಾರು ಮಳೆಗಳು ಜಾಸ್ತಿ ಆಗ್ತಿದೆ, ಹಿಂಗಾರು ಮಳೆಗಳು ಜಾಸ್ತಿ ಆಗ್ತಿದೆ. ಆದರೆ ನಾವು ಮುಂಗಾರು ಮಳೆ ಅಂತ ಬಂದಾಗ ಅದರ ಪ್ರಮಾಣ ಕಡಿಮೆ ಆಗ್ತಿದೆ. ಒಟ್ಟಾರಾಗಿ ಸರಾಸರಿಯಾಗಿ ನಾವು ವಾರ್ಷಿಕ ಮಳೆ ತಗೊಂಡಾಗ ಅಷ್ಟೇ ಇರುತ್ತೆ. ಇದಕ್ಕೆ ಮುಖ್ಯವಾದ ಕಾರಣಗಳೇನಪ್ಪ ಅಂತಂದರೆ, ನಾವು ನೀವೆಲ್ಲ ಕೇಳಿರ್ಬೋದು ಹಸಿರು ಮನೆ ಅನಿಲ ಅಥವಾ ಹಸಿರು ಮನೆ ಅನಿಲದ ಎಫೆಕ್ಟ್ ಅಂತ. ಬಹಳ ಸಿಂಪಲ್ ಆಗಿ ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ ಏನಪ್ಪ ಅಂತಂದ್ರೆ, ನಮಗೆ ಸೂರ್ಯನಿಂದ ಬೆಳಕು ಕಿರಣಗಳ ಮುಖಾಂತರ ಬರುತ್ತೆ. ಈ ಮುಖಾಂತರನ ನಮ್ಮ ಅಟ್ಮಾಸ್ಫಿಯರ್ ಅಥವಾ ಭೂಮಿ ಅಬ್ಸರ್ವ್ ಮಾಡ್ಕೊಂಡು ಮತ್ತೆ ಹೊರಸೂಸುತ್ತೆ. ಈ ಹೊರಸೂಸಿ ಅವು ಆಚೆ ಹೋಗಬೇಕು. ಆದರೆ ನಮ್ಮ ವಾತಾವರಣದಲ್ಲಿ ಈ ಹಸಿರು ಅನಿಲಗಳು ಯಾವುದಪ್ಪ, ಇಂಗಾಲದ ಡೈಆಕ್ಸೈಡ್ ಇರ್ಬೋದು, ಮೀಥೇನ್ ಇರ್ಬೋದು, ಅಥವಾ ನೈಟ್ರಸ್ ಆಕ್ಸೈಡ್ ಇರ್ಬೋದು, ಅಥವಾ ಕ್ಲೋರೋಫ್ಲೋರೋ ಕಾರ್ಬನ್ಸ್ ಇರ್ಬೋದು, ಇವು ಈ ಭೂಮಿಯಿಂದ ಮತ್ತೆ ಹೊರಸೂಸುವ ಕಿರಣಗಳನ್ನ ಆಚೆ ಹೋಗೋದಕ್ಕೆ ಬಿಡೋದಿಲ್ಲ. ಈ ಆಚೆ ಹೋಗೋಕ್ಕೆ ಬಿಡದಿದ್ದಾಗ ಏನಾಗುತ್ತೆ, ಭೂಮಿಯ ವಾತಾವರಣ ಟೆಂಪರೇಚರು ಇನ್ಕ್ರೀಸ್ ಆಗುತ್ತೆ. ಇದಕ್ಕೆ ನೀವು ವಿಶೇಷವಾಗಿ ಅನುಭವಿಸ್ಬೇಕು ಅಂತಂದ್ರೆ, ನೀವು ಯಾರಾದರೂ ಈ ಹಸಿರು ಮನೆಗಳು ನಾವು ಗ್ರೀನ್ ಹೌಸಸ್ ಕಟ್ಟಿರ್ತಾರಲ್ಲ, ಅಲ್ಲಿ ಒಳಗಡೆ ಹೋದ್ರೆ 1-2 ನಿಮಿಷದ ಮೇಲೆ ನಾವು ಅಲ್ಲಿ ಇರೋಕ್ಕಾಗೋದಿಲ್ಲ. ಕಾರಣ ಏನಪ್ಪ ಅಂತಂದ್ರೆ, ಅಲ್ಲಿ ಈ ಒಂದು ರೇಡಿಯೇಷನ್ ಅಬ್ಸರ್ವ್ ಜಾಸ್ತಿ ಆಗಿರೋದ್ರಿಂದ ನಮಗೆ ಅನಾನುಕೂಲ ಆಗುತ್ತೆ. ಅದೇ ರೀತಿ ಭೂಮಿನಲ್ಲೂ ಸಹ ಈ ರೇಡಿಯೇಷನ್, ಆಚೆ ಹೋಗುವಂಥ ರೇಡಿಯೇಷನ್ ಟ್ರ್ಯಾಪ್ ಆಗಿ ಟೆಂಪರೇಚರು ಇನ್ಕ್ರೀಸ್ ಆಗುತ್ತೆ. ಈ ಟೆಂಪರೇಚರ್ ಇನ್ಕ್ರೀಸ್ ಆಗೋದ್ರಿಂದ ಏನಪ್ಪ ಆಗುತ್ತೆ ಅಂತಂದರೆ, ಮಳೆಗಳ ಪ್ರಮಾಣ ಅಷ್ಟೇ ಇದ್ರೂ ಸಹ ಮಳೆ ಬೀಳುವ ಅಥವಾ ಹಂಚಿಕೆಗಳು ವ್ಯತ್ಯಾಸ ಆಗ್ತಿದ್ದಾವೆ. ಮತ್ತೆ ಈ ನಾವು ಹವಾಮಾನದಿಂದ ಆಗಂತ ಅತಿವೃಷ್ಟಿ ಅನಾವೃಷ್ಟಿಗಳು ಜಾಸ್ತಿ ಆಗ್ತಿದೆ. ನೀವು ತಗೊಳೋದೇ ಆದರೆ ಬರ ಪರಿಸ್ಥಿತಿಗಳು ಜಾಸ್ತಿ ಆಗ್ತೈತೆ, ನೆರೆ ಪರಿಸ್ಥಿತಿ ಜಾಸ್ತಿ ಆಗುತ್ತೆ, ಈ ಉಷ್ಣ ಗಾಳಿ ಅಥವಾ ಬಿಸಿ ಗಾಳಿ ಹೀಟ್ ವೇವ್ ಅಂತ ಏನು ಕರಿತೀವೋ ಅವು ಜಾಸ್ತಿ ಆಗ್ತಿವೆ. ಈ ಥರ ಆಗೋದ್ರಿಂದ ಇದರ ಪರಿಣಾಮ ನೇರವಾಗಿ ಕೃಷಿ ಮೇಲೆ ಬೀಳುತ್ತೆ. ನೀವು ಉದಾಹರಣೆ ನಾವು ಕರ್ನಾಟಕನೇ ತಗೊಳ್ಳೋದಾದರೆ, ಕಳೆದ 23-24 ವರ್ಷಗಳಲ್ಲಿ ಕೇವಲ 7 ವರ್ಷ ಮಾತ್ರ ನಾವು ಸಾಮಾನ್ಯವಾದ ಮಳೆಯನ್ನ ಪಡೆದುಕೊಂಡಿದ್ದೀವಿ. 16 ವರ್ಷಗಳ ಕಾಲ ನಾವು ಕರ್ನಾಟಕದಲ್ಲಿ ಬರ ಪರಿಸ್ಥಿತಿಯನ್ನ ಎದುರಿಸಿದ್ದೀವಿ. ಕೇವಲ 1-4 ವರ್ಷ ನಾವು ತಗೊಳ್ಳೋದೇ ಆದರೆ ನೆರೆನೂ ಅನುಭವಿಸಿದ್ದೀವಿ ಮತ್ತೆ ಬರನೂ ಅನುಭವಿಸಿದ್ದೀವಿ. ಅಂದರೆ ಈ ಥರ ಅತಿವೃಷ್ಟಿ ಅನಾವೃಷ್ಟಿ ಈ ಹವಾಮಾನ ಬದಲಾವಣೆಯಿಂದ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದರ ಪರಿಣಾಮ ನಾವು ಈಗ ನೀವು ಬೆಳೆಗಳ ಮೇಲೆ ತಗೊಳೋದೇ ಆದರೆ ಯಾವ ರೀತಿ ನಮಗೆ ಬೆಳೆಗಳ ಮೇಲೆ ವ್ಯತ್ಯಾಸ ಆಗ್ತವೆ ಅಂತ ಉದಾಹರಣೆಗೆ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ನೋಡಿ, ನಮಗೆ ಮುಖ್ಯವಾಗಿ ಒಂದು ನಿಮಗೆ ಬೆಳೆಯ ವಿವಿಧ ಹಂತಗಳಲ್ಲಿ ವ್ಯತ್ಯಾಸ ಆಗುತ್ತೆ. ನಿಮಗೆ ಉದಾಹರಣೆ ಸಹಿತ ಹೇಳೋದಾದ್ರೆ, ನಾನು ನೀವು ಮಾವಿನ ಹಣ್ಣನ್ನು ಬೆಳೆ ತಗೊಳ್ರಿ, ಈ ಅಥವಾ ಗ್ರೇಪ್ಸ್ ತಗೊಳ್ಳಿ, ವಿಶೇಷವಾಗಿ ನಾವು ದ್ರಾಕ್ಷಿ ಹಣ್ಣಲ್ಲೇ ಹೇಳೋದಾದ್ರೆ, ಈ ಟೆಂಪರೇಚರ್ 2-3 ಡಿಗ್ರಿ ಟೆಂಪರೇಚರ್ ಜಾಸ್ತಿ ಆಗೋದ್ರಿಂದ ಅದು ಈ ಹೂವು ಬಡ್ಡು ಅಂದರೆ ನಾವು ಮೊಗ್ಗಿಂದ ಹೂವು ಆಗೋ ಹಂತಕ್ಕೆ 17 ದಿನ ಮುಂಚಿತವಾಗಿ ಬರೋ ಸಾಧ್ಯತೆಗಳಿರ್ತವೆ. ಅದೇ ರೀತಿ ಅದು ಒಡೆಯಿಂದ ನಾವೇನು ಬಂಚಲು ಬರ್ತೈತೆ ಅಲ್ಲಿಂದ ಮತ್ತೆ ಕೊಯ್ಲಿಗೆ 46 ದಿನ ಮುಂಚೆ. ಅಂದರೆ ನಾನು ನಿಮಗೊಂದು ಉದಾಹರಣೆ ಹೇಳೋದಾದರೆ, ಈ ರೀತಿ ವಿವಿಧ ಹಂತಗಳಲ್ಲಿ ವ್ಯತ್ಯಾಸ ಆಗ್ತಾ ಹೋಗೋದನ್ನು ಕಾಣ್ಬೋದು. ಅದೇ ರೀತಿ ನೀವು ಮಾವಿನ ಹಣ್ಣಲ್ಲಿ ತಗೊಳೋದೇ ಆದರೆ, ಈ ನಾವೇನು ಹೂವು ಆಗುತ್ತಲ್ಲ ಅಂದರೆ ಹೂವು ಆಚೆ ಬರೋದು ಅಥವಾ ಇನಿಷಿಯೇಷನ್ ಆಫ್ ಫ್ಲವರ್ ಅಂತ ಏನು ಹೇಳ್ತೀವಿ, ಅದೇನಾಗುತ್ತೆ, ದಿನಗಳು ಜಾಸ್ತಿ ತಗೊಳುತ್ತೆ ಅಥವಾ ಆಗೋದಿಲ್ಲ. ಇನ್ನೊಂದು ಕಡೆ ಏನಾಗುತ್ತೆ, ನೀವು ಫ್ಲವರ್ ಡ್ರಾಪ್ನು ನೋಡ್ಬೋದು. ಅದೇ ರೀತಿ ಈ ಬೆಳೆಗಳ ಅದರ ಶರೀರ ಕ್ರಿಯೆಗಳ ಬಗ್ಗೆ ಈಗ ಉದಾಹರಣೆ ಹೇಳೋದಾದ್ರೆ, ನಿಮಗೆ ನಾವು ಫಿಸಿಯಾಲಜಿಕಲ್ ಅಂತ ಏನ್ ಹೇಳ್ತೀವಿ, ಮೇಜರ್ ಆಗಿ ಈ ಇಂಗಾಲದ ಡೈಆಕ್ಸೈಡ್ ಜಾಸ್ತಿ ಆಗೋದ್ರಿಂದ, ಟೆಂಪರೇಚರ್ ಜಾಸ್ತಿ ಆಗೋದ್ರಿಂದ ಇದ್ರ ಎಫೆಕ್ಟ್ ಯಾಕೆ ಅಂತಂದ್ರೆ, ಗಿಡಗಳಿಗೆ ತಮಗೆಲ್ಲ ಗೊತ್ತಿದೆ ದ್ಯುತಿಸಂಶ್ಲೇಷಣೆ ಕ್ರಿಯೆ ಮುಖಾಂತರ ಆಹಾರನ ಉತ್ಪಾದನೆ ಆಗ್ತವೆ. ಈ ಒಂದು ಕ್ರಿಯೆಗೆ ಬೇಕಾಗಿರೋದು ಏನಪ್ಪ, ನಮಗೆ ಬೆಳಕು ಬೇಕು, ನೀರು ಬೇಕು, ಮತ್ತೆ ಇಂಗಾಲದ ಡೈಆಕ್ಸೈಡ್ ಬೇಕು. ಈ ಎಲ್ಲ ಅಂಶಗಳು ಈ ಹವಾಮಾನ ಬದಲಾವಣೆಯಿಂದ ವ್ಯತ್ಯಾಸ ಆಗೋದ್ರಿಂದ ನೇರವಾಗಿ ಇಳುವರಿ ಮೇಲೆ ವ್ಯತ್ಯಾಸ ಆಗುತ್ತೆ. ಅದೇ ರೀತಿ ಈ ಕೃಷಿ ಅಥವಾ ತೋಟಗಾರಿಕಾ ಬೆಳೆಗಳ ಗುಣಮಟ್ಟದಲ್ಲಿ ಅಂದ್ರೆ ಕ್ವಾಲಿಟಿನಲ್ಲೂ ವ್ಯತ್ಯಾಸ ಆಗುತ್ತೆ. ನಿಮಗೆ ಉದಾಹರಣೆ ಹೇಳೋದಾದ್ರೆ, ಈ ಟೆಂಪರೇಚರ್ ಜಾಸ್ತಿ ಆದಂಗೆ ಈ ನಾವೇನು ದ್ರಾಕ್ಷಿ ನಾವು ವೈನ್ಗೆ ಬಳಸ್ತೀವಿ ಆ ತಳಿಗಳಲ್ಲಿ ಅಸಿಡಿಟಿ ಇರ್ಬೋದು ಅಥವಾ ಅದರದ್ದು ಕಲರ್ ಪಿಗ್ಮೆಂಟೇಷನ್ ಏನಾಗುತ್ತೆ ಕಡಿಮೆ ಆಗ್ತಾ ಹೋಗುತ್ತೆ. ಅದೇ ರೀತಿ ನಿಮ್ಗೆ ಈ ಪರ್ಟಿಕ್ಯುಲರ್ಲಿ ಮ್ಯಾಂಗೋದಲ್ಲಿ ಅಂದ್ರೆ ಮಾವಿನ ಹಣ್ಣಲ್ಲಿ ಈ ಟೆಂಪರೇಚರ್ ಜಾಸ್ತಿ ಆಗ್ತಾ ಹೋದ್ರೆ ಅದು ನಾವೇನು ಬಟಾಣಿ ಸೈಜು ಅಥವಾ ಗೋಲಿ ಸೈಜು ಹಣ್ಣು ಇರ್ತಾವಲ್ಲ ಅಲ್ಲಿ ಡ್ರಾಪ್ ಆಗುವಂತ ಸಾಧ್ಯತೆಗಳು ಜಾಸ್ತಿನ ಕಾಣ್ಬೋದು. ನೀವು ವಿಶೇಷವಾಗಿ ಇದೇ ರೀತಿ ನಾವು ನೋಡೋದಾದ್ರೆ ವೆಜಿಟೇಬಲ್ಸ್ ಮೇಲೆ ಅಂದ್ರೆ ತರಕಾರಿ ಬೆಳೆಗಳ ಮೇಲೆ ನೋಡಿ, ಟೆಂಪರೇಚರ್ ಜಾಸ್ತಿ ಆದ್ರೆ ಆಲೂಗಡ್ಡೆಯಲ್ಲಿ ಸರಿಯಾಗಿ ಗಡ್ಡೆ ಆಗೋದಿಲ್ಲ. ಅದೇ ರೀತಿ ಟೊಮೆಟೋದಲ್ಲಿ ಕಲರ್ ವ್ಯತ್ಯಾಸ ಆಗುತ್ತೆ ಅಂದರೆ ಕಲರ್ ಸರಿಯಾಗಿ ಆಗೋದಿಲ್ಲ ಹೈ ಟೆಂಪರೇಚರ್ ಆದಾಗ. ಅದೇ ರೀತಿ ನೀವೇನಾದರೂ ಲೋ ಟೆಂಪರೇಚರ್ ಅಂದರೆ ಕಡಿಮೆ ಉಷ್ಣಾಂಶ ತಗೊಂಡಾಗ ಆಲೂಗಡ್ಡೆಯಲ್ಲಿ ಏನಾದರೂ 7 ಡಿಗ್ರಿಗಿಂತ ಸೆಲ್ಸಿಯಸ್ ಕಡಿಮೆ ಅದು ಎಕ್ಸ್ಪೋಸ್ ಆದರೆ ಅದರಲ್ಲಿ ಒಳಗಡೆನೆ ಕಂದು ಬಣ್ಣ ತಿರುಗುವಂಥ ಸಾಧ್ಯತೆಗಳಿರುತ್ತೆ. ಟೊಮೆಟೋದಲ್ಲಿ ನೀರಿನ ಅಂಶಗಳು ಜಾಸ್ತಿ ಆಗುತ್ತೆ. ಸಪೋಸ್ ಏನಾದರೂ ಬರಗಾಲ ಇತ್ತು ಅಂತ ಇಟ್ಕೊಳ್ಳಿ, ನಾವು ಆಲೂಗಡ್ಡೆನ ಒಂದು ಎಕ್ಸಾಂಪಲ್ ಆಗಿ ತಗೊಳೋದಾದರೆ ಅಲ್ಲಿ ದ ಸ್ಟಾರ್ಚ್ ಅಂಶ ಕಡಿಮೆ ಆಗುತ್ತೆ. ನೀವು ಟೊಮೆಟೊ ಬೆಳೆ ತಗೊಳೋದಾದರೆ ಒಂದು ಪ್ರೋಲಿನ್ ಅಂತ ಅಂಶ ಇರುತ್ತೆ ಅದು ಜಾಸ್ತಿ ಆಗುತ್ತೆ. ಸೊ ಅದೇ ರೀತಿ ನೀವೇನಾದರೂ ಈ ಹೂವಿನ ಬೆಳೆಗಳಲ್ಲಿ ತಗೊಳೋದಾದರೆ ನೀವು ಇನ್ನೊಂದು ಗಮನಿಸಬೇಕು, ಅದೇ ಟೊಮೆಟೊ ತೊಗೊಂಡ್ರೆ ಅಲ್ಲಿ ನಿಮಗೆ ಪ್ರೋಲಿನ್ ಅಕ್ಯುಮುಲೇಷನ್ ಜಾಸ್ತಿ ಆಗುತ್ತೆ, ಅದ್ರ ನಿಮಗೆ ಕ್ವಾಲಿಟಿ ಮೇಲೆ ಅಫೆಕ್ಟ್ ಆಗುತ್ತೆ. ಉದಾಹರಣೆ ಫ್ಲಡ್ ಆಯಿತು, ನೆರೆ ಆಯಿತು ಅಂತ ಇಟ್ಕೊಳ್ಳೋಣ. ಫ್ಲಡ್ ಅಂದರೆ ನಾನು ಹೇಳ್ತಾ ಇರೋದು ಕೊಚ್ಚಣೆ ಅಲ್ಲ, ನೀರು ನಿಲ್ಲ ಅಂತ ವಿಚಾರದಲ್ಲಿ ಹೇಳ್ತಾ ಇರೋದಾದರೆ, ನಮ್ಮ ಮೆಣಸಿನಕಾಯಲ್ಲಿ ಏನಾದರೂ ನೀರು ನಿಂತರೆ ಅದ್ರ ಬೆಳವಣಿಗೆ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀಳುತ್ತೆ, ಮತ್ತು ಎಲೆಗಳೆಲ್ಲ ಹಳದಿ ಬಣ್ಣಕ್ಕೆ ತಿರುಗುತ್ತೆ, ಮತ್ತು ಸ್ವರ್ಗ ರೋಗನೂ ನೀವು ಕಾಣ್ಬೋದು. ಇದ್ರ ಜೊತೆಗೆ ಬೆಳೆಗಳಲ್ಲಿ ಏನಪ್ಪಾ ಅಂತಂದರೆ ರೋಗ ಮತ್ತು ರುಜಿನಿಗಳು ಜಾಸ್ತಿ ಆಗ್ತವೆ. ನೀವು ಉದಾಹರಣೆ ತಗೊಳ್ಳೋದಾದರೆ ಮಾವಿನ ಹಣ್ಣಿನಲ್ಲಿ ನಾವೇನು ಈ ಸೂಟಿ ಮೋಲ್ಡ್ ಅಂತ ಏನು ಹೇಳ್ತೀವಿ ಅಥವಾ ಬೂಜು ರೋಗ ಅಂತ ಏನು ಹೇಳ್ತೀವಿ, ಇದು ಈ ಒಂದು ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ರೀತಿ ನೀವು ಈ ಏನಪ್ಪ ಅಂತಂದರೆ ಹೂವಿನ ಬೆಳೆಗಳಲ್ಲಿ, ಹೂವಿನ ಬೆಳೆಗಳು ವಿಶೇಷವಾಗಿ ಅದರ ಹೂವ ಬಿಡೋ ಟೈಮ್ ಇರ್ಬೋದು, ಆ ಹೂವಿನ ಶ್ರೇಷ್ಠತೆ ಅಥವಾ ಗುಣಮಟ್ಟ ಇರ್ಬೋದು, ಇಳುವರಿ ಮೇಲೆ ನೇರವಾಗಿ ಈ ಒಂದು ಹವಾಮಾನದ ಅಂಶಗಳು ಪರಿಣಾಮ ಬೀರುತ್ತವೆ. ಬದಲಾವಣೆ ಆಗೋದ್ರಿಂದ ನೇರವಾಗಿ ಅದರಲ್ಲಿ ನೀವು ವ್ಯತ್ಯಾಸಗಳನ್ನ ಕಾಣ್ಬೋದು. ಅದೇ ರೀತಿ ನಾವು ಈ ಪ್ಲಾಂಟೇಷನ್ ಕ್ರಾಪ್ಸು, ವಿಶೇಷವಾಗಿ ಕಾಫಿ, ನೀವು ಗಮನಿಸ್ಬೋದು ಕಾಫಿಗೆ ನಮಗೆ ಯಾವಾಗಲೂ ಕೂಲ್ ಸೀಸನ್ ಬೇಕು. ವ್ಯತಿರಿಕ್ತವಾಗಿ ಏನಾದರೂ ಕಾಫಿಗೆ ಮಳೆ ಆದಾಗ ಬೇರಿಂಗ್ ಆಗಿರಲಿ ಅಥವಾ ಅದರದ್ದು ಕ್ವಾಲಿಟಿ ಆಗಲಿ ಅಫೆಕ್ಟ್ ಆಗ್ತವೆ, ಅಥವಾ ಅನಿಶ್ಚಿತತೆ ಮಳೆ ಆದಾಗ ಎಫೆಕ್ಟ್ ಆಗ್ತವೆ. ಎಲ್ಲ ರೈತ ಬಾಂಧವರಿಗೂ ಮತ್ತೊಮ್ಮೆ ಹವಾಮಾನ ಮಿತ್ರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಕೇಳುಗರೆ, ಇವತ್ತಿನ ಹವಾಮಾನ ಕಾರ್ಯಕ್ರಮದಲ್ಲಿ ಅತಿ ಮಹತ್ವವಾದ ರೈತರಿಗೆ ಅದರಲ್ಲೂ ಹವಾಮಾನ ಬದಲಾವಣೆಯಿಂದ ಏನೇನು ಸಿದ್ಧತೆ ಮಾಡಿಕೊಳ್ಬೇಕು, ಆ ಈ ಒಂದು ಜೀವಿಗಳಿಗೆ ಅವರ ಬೆಳವಣಿಗೆ ಅಥವಾ ಸಂತಾನೋತ್ಪತ್ತಿಯಲ್ಲಿ ಯಾವ ಪರಿಣಾಮ ಉಂಟಾಗುತ್ತೆ, ಮತ್ತೆ ನಮ್ಮ ರೈತರು ನಮ್ಮ ಕಳೆದ ಹವಾಮಾನ ಮಿತ್ರ ಕಾರ್ಯಕ್ರಮವನ್ನು ಕೇಳಿ ಸಂದೇಶವನ್ನು ಕಳಿಸಿದ್ದಾರೆ, ಅವ್ರದ್ದು ಕೂಡ ನಾವು ಇವತ್ತು ಅವರ ಅಭಿಪ್ರಾಯಕ್ಕೆ ಉತ್ತರವನ್ನು ಡಾಕ್ಟರ್ ಚಕ್ರವರ್ತಿ ಅವರು ನೀಡ್ತಾರೆ. ಕಳೆದ ವಾರ ನಾವು ಈ ಒಂದು ಸಂದೇಶವನ್ನು ಹವಾಮಾನ ಮಿತ್ರ ಕಾರ್ಯಕ್ರಮ ನಾವೇ ಪ್ರಸಾರ ಮಾಡೋಕ್ಕಾಗಿಲ್ಲ, ಆದರೆ ಇವತ್ತು ಹಳೆ ಕಾರ್ಯಕ್ರಮವನ್ನು ಕೇಳಿ ಸಂದೇಶ ಕಳಿಸಿದವರ ಮಾಹಿತಿಯನ್ನು ಕೂಡ ನಾವು ಇವತ್ತು ನೀಡೋರಿದ್ದೇವೆ. ಡಾಕ್ಟರ್ ಅಕ್ಷಯ್ ಚಕ್ರವರ್ತಿ ಅವರು ಈಗ ಮಾಹಿತಿ ನೀಡ್ತಾರೆ. ನಮಸ್ಕಾರ ಡಾಕ್ಟರ್ ಅಕ್ಷಯ್ ಅವರೇ. ನಮಸ್ಕಾರ ತಿಮ್ಮಪ್ಪ ಗೌಡ್ರೆ, ರೈತ ಬಾಂಧವರೇ ಎಲ್ಲರಿಗೂ ನಮಸ್ಕಾರ. ಸೊ ಇದು ನಮಗೆ ಸಾಕಷ್ಟು ಒಳ್ಳೆ ಸಂದೇಶ ಬಂದಿದೆ ನಮ್ಮ ರೈತ ಬಾಂಧವರಿಂದ. ಕಳೆದ ಸೆಷನ್ನಲ್ಲಿ ನಾವು ಇದನ್ನ ಮಾಡೋಕ್ಕಾಗಲಿಲ್ಲ ಅನುಕೂಲದಿಂದ ಅನಾನುಕೂಲದಿಂದ, ಅದಕ್ಕೆ ಈ ಬಾರಿ ಎಲ್ಲಾನು ಸಂದೇಶ ನಾವು ನಿಮ್ಮ ಮುಂದೆ ನೀಡ್ತೀವಿ. ಈಗ ಮಲ್ಕಾಜಪ್ಪ ಹಾವರ್ಗಿ ಬಾಗಲಕೋಟಿಂದ ನಮಗೆ ತಿಳಿಸಿದ್ದಾರೆ, ಅವರಲ್ಲಿ ತೊಗರಿ ಆಮೇಲೆ ಕೊಬ್ಬು ಎರಡು ಬೆಳೆಗಳು ಚೆನ್ನಾಗಿ ಬರ್ತಾ ಇದೆ. ಈ ಸಲ ಅವ್ರಿಗೆ ಸಾಕಷ್ಟು ಮಳೆ ಬಂದಿದೆ, ಆಮೇಲೆ ಎಲ್ಲ ಹಳ್ಳಗಳು ಆಮೇಲೆ ಕೆರೆಗಳು ತುಂಬಿದೆ ನೀರಿಂದ. ಸೊ ಹಾಗಾಗಿ ಅವ್ರಿಗೆ ಭಾಳ ಅನುಕೂಲ ಆಗಿದೆ. ಆಮೇಲೆ ಸದ್ಯಕ್ಕೆ ಎರಡು ಕ್ರಾಪು ಭಾಳ ಉತ್ತಮವಾಗಿ ಬೆಳೀತಾ ಇದೆ ಅಂತ ನಮಗೆ ತಿಳಿಸಿದ್ದಾರೆ. ಆಮೇಲೆ ಗಾಯತ್ರಿ ದೇವಿ ಬೆಂಗಳೂರು ರೂರಲಿಂದ ಹೇಳಿದರೆ, ಈ ಮಳೆಯಿಂದ ಈ ಎರೆಹುಳ ಅದು ಸಾಕಷ್ಟು ಉತ್ಪತ್ತಿ ಆಗ್ತಾ ಇದೆ. ಆಮೇಲೆ ಎರೆಹುಳು ಮಣ್ಣಲ್ಲಿ ಒಂದು ವಾಸ ಮಾಡುವ ಜೀವಿ. ಸೊ ಇದು ಏನಂದ್ರೆ ಹವಾಮಾನ ಬದಲಾವಣೆಯಿಂದ ಅದು ಸಂತಾನ ಬೆಳೀಲಿಕ್ಕೆ ಅದಕ್ಕೆ ಆಗಲ್ಲ. ಯಾವಾಗ ಉಷ್ಣಾಂಶ ಹೆಚ್ಚಾಗುತ್ತೆ ಆವಾಗ ಇದರದ್ದು ಸಂತಾನ ಉತ್ಪತ್ತಿ ಕಡಿಮೆ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನಾವು ಭೂಮಿನಲ್ಲಿ 60% ತೇವಾಂಶನ ನಾವು ಮೇಂಟೈನ್ ಮಾಡಿದ್ರೆ ಈ ಎರೆಹುಳ ಸಂತಾನ ಅಭಿವೃದ್ಧಿನ ನಾವು ಮುಂದೆ ತಗೊಂಡು ಹೋಗ್ಬೋದು. ಸೊ ಇದು ಯಾಕಂದರೆ ಮಣ್ಣಲ್ಲಿ ಇರ್ತವೆ. ಸೊ ಹಾಗಾಗಿ ಈ ಹವಾಮಾನ ಬದಲಾವಣೆಯಿಂದ ಇದಕ್ಕೆ ಅಷ್ಟು ಏನಂದರೆ ಪರಿಣಾಮ ಬೀಳಲ್ಲ ಅಂತ ನಮಗೆ ಅವರು ತಿಳಿಸಿದ್ದಾರೆ. ಈ ನಿಮ್ಮ ಕಾರ್ಯಕ್ರಮ ಭಾಳ ನಮಗೆ ಹೆಲ್ಪ್ ಆಗ್ತಾ ಇದೆ ಅಂತ ಅವರು ತಿಳಿಸಿದ್ದಾರೆ. ಆಮೇಲೆ ಹಂಪಣ್ಣ ನಮ್ಯಂತಿ ದಾವಣಗೆರೆಯಿಂದ ಹೇಳಿದ್ದಾರೆ, ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಮುಸ್ಕಿನ ಜೋಳ, ಟೊಮ್ಯಾಟೊ, ಆಮೇಲೆ ಚಿಲ್ಲೀಸ್, ಕ್ಯಾಪ್ಸಿಕಮು, ಆಮೇಲೆ ರಿಜ್ ಗೌಡು, ಆಮೇಲೆ ಅಡಕೆ, ಇದೆಲ್ಲ ಬೆಳೆ ಬಹಳ ಚೆನ್ನಾಗಿ ಬಂದಿದೆ. ಈ ಸಲ ನಮಗೆ ಸಾಕಷ್ಟು ಮಳೆ ಹೆಚ್ಚಾಗಿ ಬಂದಿದೆ. ಅದರಿಂದ ಏನಾಗಿದೆ ಅಂದರೆ ಈಗ ಮುಸ್ಕಿನ ಜೋಳ ಬೆಳೆ ಏನಿದೆ ಅದು ಸ್ವಲ್ಪ ಮಟ್ಟಿಗೆ ಅದಕ್ಕೆ ಹಾನಿಯಾಗಿದೆ. ಅದು ಸರಿಯಾಗಿ ಕುಂಠಿತವಾಗಿ ಬೆಳೀತಾ ಇದೆ ಹೆಚ್ಚಿನ ನೀರಿಂದ. ಆಮೇಲೆ ಈರುಳ್ಳಿ ಅದು ಏನು ಉತ್ತಮ ಬೆಳೆ ಇದೆ ಅದನ್ನು ಸ್ವಲ್ಪ ಕುಂಠಿತವಾಗಿದೆ. ಸೊ ಈರುಳ್ಳಿ ಮತ್ತು ಮುಸ್ಕಿನ ಜೋಳ ಈ ಸಲ ಸ್ವಲ್ಪ ನಮಗೆ ಪೆಟ್ಟು ಬಿದ್ದಿದೆ ಈ ಎರಡು ಬೆಳೆಯಲ್ಲಿ ಅಂತ ನಮಗೆ ಹಂಪಣ್ಣ ಅವರು ತಿಳಿಸಿದ್ದಾರೆ. ಆಮೇಲೆ ತ್ಯಾಗರಾಜು ಅವರು ಕಾಫಿ ಪ್ಲಾಂಟ್ ಚಿಕ್ಕಮಗಳೂರಿಂದ ನಮಗೆ ತಿಳಿಸಿದ್ದಾರೆ, ಈ ಸಲ ಮಲೆನಾಡಿನಲ್ಲಿ ಸುಮಾರು 35-40% ಹೆಚ್ಚು ಮಳೆ ಬಂದಿದೆ. ಹಾಸನ, ಚಿಕ್ಕಮಗಳೂರು ಕೂರ್ಗ್ನಲ್ಲಿ ಅಂತೂ ಸಾಕಷ್ಟು ಭೂಮಿ ನಾಶ ಆಗಿದೆ. ಆಮೇಲೆ ಈ ಬೇರು ಏನಿದೆ ಕಾಫಿದು ಅದೆಲ್ಲ ಎಕ್ಸ್ಪೋಸ್ ಆಗಿಬಿಟ್ಟಿದೆ, ಯಾಕೆಂದರೆ ಎಲ್ಲ ಮಣ್ಣು ಕೊಚ್ಚಾದಮೇಲೆ ಅದು ಎಕ್ಸ್ಪೋಸ್ ಆಗಿಬಿಟ್ಟಿದೆ. ಆಮೇಲೆ ಬೆರೀಸ್ ಎಲ್ಲ ಅದು ಉದುರುವಿಕೆ ಆಗ್ತಾ ಇದೆ. ಆಮೇಲೆ ಎಲೆ ಅದೂ ಉದುರುವಿಕೆ ನಾವು ಕಂಡು ಬಂದಿದೆ. ಆಮೇಲೆ ಅರೇಬಿಕಾಗೆ ಸಾಕಷ್ಟು ಹಾನಿಯಾಗಿದೆ. ಆ ರೊಬಸ್ಟಾ ಸ್ವಲ್ಪ ತಡ್ಕೊಂಡಿದೆ ಈ ಹೆಚ್ಚು ತೇವಾಂಶದಿಂದ. ಆಮೇಲೆ ಸುಮಾರು 20% ಕಾಫಿ ನಾಶ ಆಗಿದೆ ಈ ಸಲ ಮಲ್ನಾಡಿನಲ್ಲಿ ಅಂತ ಅವರು ತಿಳಿಸಿದ್ದಾರೆ. ಆಮೇಲೆ ಈ ಭತ್ತ ಏನಿದೆ ಅದನ್ನು ಸಾಕಷ್ಟು ಎಲ್ಲ ಕೊಚ್ಚೋಗಿದೆ. ಆಮೇಲೆ ಜನರು ಈಗ ಏನು ಮಾಡ್ತಾ ಇದ್ದಾರೆ ಅಂದರೆ ಏಲಕ್ಕಿ ಬೆಳೆ ಬೆಳೆಸ್ತಾ ಇಲ್ಲ, ಯಾಕೆಂದರೆ ಅದಕ್ಕೆ ಮಾರ್ಕೆಟ್ ಪ್ರಾಬ್ಲಮ್ ಆಗಿದೆ, ಪ್ರೈಸ್ ಭಾಳ ಕಡಿಮೆ ಸಿಗ್ತಾ ಇದೆ. ಆಮೇಲೆ ಭತ್ತನೂ ಬೆಳೆಸ್ತಾ ಇಲ್ಲ. ಸೊ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಏಲಕ್ಕಿ ಆಮೇಲೆ ಭತ್ತ ಎಲ್ಲಿ ಬೆಳೆಸ್ತಾ ಇದ್ರು ಅಲ್ಲಿ ಈಗ ರೊಬಸ್ಟಾ ಕಾಫಿ ಹಾಕ್ತಾ ಬರ್ತಾ ಇದ್ದಾರೆ. ಈ ರೊಬಸ್ಟಾ ಕಾಫಿಗೆ ಅಷ್ಟು ನೆರಳು ಬೇಡ. ಸೊ ಅದಕ್ಕೆ ಅವ್ರು ಏನು ಮಾಡ್ತಾ ಇದ್ದಾರೆ, ರೈತರು ಎಲ್ಲ ಪ್ಲಾಂಟರ್ಸ್ ಎಲ್ಲ ಈ ಮರಗಳನ್ನ ಎಲ್ಲ ಶೇಡ್ ಟ್ರೀಸ್ನ ಎಲ್ಲ ಕಟ್ ಮಾಡ್ತಾ ಇದ್ದಾರೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ಉಷ್ಣಾಂಶ ಜಾಸ್ತಿ ಆಗ್ತಾ ಇದೆ. ಆಮೇಲೆ ಈ ಸಲ ಏನಾಗಿದೆ, ಮರ ಕಡ್ದಿದ್ದಕ್ಕೆ ಅದೆಲ್ಲ ಮಣ್ಣು ಏನಿದೆ ಕೊಚ್ಕೊಂಡು ಹೋಗಿದೆ. ಸೊ ಈ ಸಲ 2025 ಅವ್ರಿಗೆ ಸಾಕಷ್ಟು ಲಾಸ್ ಆಗಿದೆ ಅಂತ ತಿಳಿಸಿದ್ದಾರೆ. ದೇವರ ಮನೆ ಆಮೇಲೆ ಗುತ್ತಿ ಆಮೇಲೆ ಬೇರೆ ಪ್ರದೇಶದಲ್ಲಿ ಈ ಸಲ 400 inches ಮಳೆ ಸಾಕಷ್ಟು ಬಂದಿದೆ ಈ ಎಲ್ಲ ಪ್ರದೇಶದಲ್ಲಿ. ಸೊ ಹಾಗಾಗಿ ಏನಾಗಿದೆ ಅಂದರೆ ಮೆಣಸು ಅದೇನು ಬೆಳೆ ಇದೆ ಅದು ಸಾಕಷ್ಟು ಕುಂಠಿತವಾಗಿ ಬೆಳೆದ್ಬಿಟ್ಟಿದೆ. ಯಾಕೆಂದರೆ ಈ ಪ್ಯಾನಿಕಲ್ ಇನ್ಸೇಷನ್ ಸ್ಟೇಜ್ನಲ್ಲಿ ಯಾವಾಗ ಈ ಪ್ಯಾನಿಕಲ್ ಬರ್ತಾ ಇರುತ್ತೆ ಆವಾಗ ಮಳೆ ಕಡಿಮೆ ಇತ್ತು ಅಥವಾ ಮಳೆನೇ ಬಂದಿಲ್ಲ. ಅದಂತರ ಏನಾಯಿತು, ಸಾಕಷ್ಟು ಜೋರ್ ಮಳೆ ಬಂದ್ಬಿಡ್ತು ಜೂನ್ ಅಂತರ. ಸೊ ಇದರಿಂದ ಏನಾಗಿದೆ ಅಂದರೆ ಈ ಮೆಣಸು ಬೆಳೆ ಏನಿದೆ ಅದು ಈ ಸಲ ಸುಮಾರು 30% ಕಡಿಮೆ ಬರೋ ಸಾಧ್ಯತೆ ಇದೆ. ಆಮೇಲೆ ಈ ಮಾರ್ಕೆಟ್ ಪ್ರೈಸು ಆಮೇಲೆ ಎಲ್ಲ ಇನ್ಪುಟ್ಸು ಆಮೇಲೆ ಲೇಬರ್ ಅವೈಲೇಬಲ್ ಇಲ್ಲ. ಸೊ ಇದರಿಂದ ಏನಾಗಿದೆ, ಈ ಎಲ್ಲರೂ ರೈತರು ರೊಬಸ್ಟಾ ಕಾಫಿ ಬೆಳೆಸ್ತಾ ಇದ್ದಾರೆ, ಆಮೇಲೆ ಏಲಕ್ಕಿ ಆಮೇಲೆ ಭತ್ತನ ಬೆಳೆಸೋಕ್ಕೆ ನಿಲ್ಲಿಸಿದ್ದಾರೆ ಅಂತ ಮಲ್ನಾಡಿನಲ್ಲಿ ಅವರು ತಿಳಿಸಿದ್ದಾರೆ. ಅಮರೇಶ್ ಕೊಪ್ಪಳದಿಂದ ನಮಗೆ ತಿಳಿಸಿದ್ದಾರೆ, ಕೊಪ್ಪಳದಲ್ಲಿ ಈ ಸಲ ತೊಗರಿ ಮಲ್ಬರಿ ಹತ್ತಿ ಆಮೇಲೆ ತರಕಾರಿ ಬೆಳೆ ಸಾಕಷ್ಟು ಚೆನ್ನಾಗಿ ಬಂದಿದೆ. ಆಮೇಲೆ 20% ಈ ಸಲ ಹೆಚ್ಚು ಮಳೆ ಬಂದಿದೆ. ಆಮೇಲೆ ಈ ಶಿಲೀಂಧ್ರ ರೋಗಗಳು ಆಮೇಲೆ ಈ ಡಿಫೋಲಿಯೇಟರ್ ಲೀಫ್ ಡಿಫೋಲಿಯೇಟರ್ಸು ಸುಮಾರು 30% ಲಾಸ್ ಕ್ರಾಪ್ ಈಲ್ಡ್ನಲ್ಲಿ ಆಗಿದೆ ಅಂತ ತಿಳಿಸಿದ್ದಾರೆ. ಈಗ ಹತ್ತಿನಲ್ಲಿ ಸಾಕಷ್ಟು ತೇವಾಂಶ ಇದರಿಂದ ಅವ್ರಿಗೆ ಫ್ರೂಟ್ ರಾಟ್ ಆಮೇಲೆ ಬೋಲ್ಡ್ ರಾಟ್ ಎಲ್ಲ ಕಂಡು ಬರ್ತಾ ಇದೆ. ಆಮೇಲೆ ಈ ಸಲ ಏನಾಗಿದೆ ಅಂದರೆ ಮಳೆ ಹೆಚ್ಚಿದಿಂದ ಈ ರೈತರು ಈ ತರಕಾರಿ ಬೆಳೆಗಳನ್ನ ಎಲ್ಲ ಅವರು ಸಾಕರಣೆ ಮಾಡೋಕ್ಕಾಗ್ತಾ ಇರಲಿಲ್ಲ ಅವ್ರಿಗೆ ಆಗಲಿಲ್ಲ. ಸೊ ಅದರಿಂದ ಅವ್ರು ಏನಾಗಿ ಮಾಡಿದ್ದಾರೆ ಅಂದರೆ ಎಲ್ಲ ತರಕಾರಿ ಬೆಳೆಗಳನ್ನ ಲೋ ಪ್ರೈಸ್ಗೆ ಅವರು ಮಾರಾಟ ಮಾಡಿಬಿಟ್ಟಿದ್ದಾರೆ ಅಂತ, ಕಡಿಮೆ ಬೆಲೆಗೆ ಅವರು ಮಾರಿದ್ದಾರೆ ಅಂತ ತಿಳಿಸಿದ್ದಾರೆ. ಬಟ್ ಇದ್ರ ಈ ಹೆಚ್ಚು ಮಳೆಯಿಂದ ಏನಾಗಿದೆ ಅಂದರೆ ಈ ಬನಾನಾ ಕ್ರಾಪು ಏನು ಬಾಳೆ ಬೆಳೆ ಏನಿದೆ ಅದು ಚೆನ್ನಾಗಿ ಡೆವಲಪ್ ಆಗಿದೆ. ಆ್ಯಂಡ್ ಮನ್ಯೂರು ಆಮೇಲೆ ಕಂಪೋಸ್ಟು ಸಾಕಷ್ಟು ಈ ಬೆಳೆಗೆ ಸಿಕ್ಕಿದೆ ಅಂತ ಅವ್ರು ತಿಳಿಸಿದ್ದಾರೆ. ಆಮೇಲೆ BM ವಿಶ್ವನಾಥ್ ರಾಮಸಾಗರ ಬಳ್ಳಾರಿಯಿಂದ ನಮಗೆ ತಿಳಿಸಿದ್ದಾರೆ, ಈ ಎಲ್ಲ ಪ್ರದೇಶನೂ ಈಗ ಗುಲ್ಬರ್ಗ ಆಗಲಿ ರಾಯಚೂರಾಗಲಿ ಬೇರೆ ಪ್ರದೇಶ ಎಲ್ಲ ಹೆಚ್ಚು ಮಳೆ ಈ ಸಲ ಬಂದಿದೆ. ಈಗ ಮಲ್ನಾಡು ಪ್ರದೇಶ ಆಗಲಿ ಅಥವಾ ಕರಾವಳಿ ಆಗಲಿ ಎಲ್ಲ ಕಡೆಯೂ ಮಳೆ ಹೆಚ್ಚಾಗಿ ಬಂದಿದೆ. ಬಟ್ ನಮಗೆ ಈ ಸಲ ಬಳ್ಳಾರಿನಲ್ಲಿ ಕಡಿಮೆ ಮಳೆ ಬಂದಿದೆ ಅಂತ ತಿಳಿಸಿದ್ದಾರೆ. ಇದರಿಂದ ಏನಾಗಿದೆ ಅಂದರೆ ಈ ಚಿಲ್ಲೀಸು ಆಮೇಲೆ ಸೌತೆ ಆಮೇಲೆ ಮುಸ್ಕಿನ್ ಜೋಳ ತೊಗರಿ ಭತ್ತ ಆಮೇಲೆ ಬಾಳೆ ಸಾಕಷ್ಟು ಚೆನ್ನಾಗಿ ಬರ್ತಾ ಇದೆ. ಯಾರ ಹತ್ರ ಈ ಇರಿಗೇಷನ್ ಫೆಸಿಲಿಟೀಸ್ ಇದೆ ಅಲ್ಲಿ ಅಂತೂ ಸಾಕಷ್ಟು ಈ ಬೆಳೆ ಚೆನ್ನಾಗಿ ಬಂದಿದೆ. ಬೇರೆ ಕಡೆ ಎಲ್ಲ ಸ್ವಲ್ಪ ಒಡ್ತ ಬಿದ್ದಿದೆ ಅಂತ ಅವರು ನಮಗೆ ತಿಳಿಸಿದ್ದಾರೆ. ರೈತ ಬಾಂಧವರೇ, ನಮಗೆ ಇಷ್ಟು ಸಂದೇಶ ಬಂದಿದೆ. ಆಮೇಲೆ ಸಾಕಷ್ಟು ರೈತರು ನಮಗೆ ತಿಳಿಸಿದ್ದಾರೆ, ಹವಾಮಾನ ಮಿತ್ರ ನೀವು ಕಂಟಿನ್ಯೂ ಮಾಡ್ತಾ ಇರಿ, ಇದು 15 days ಇಂದ ವಾರಕ್ಕೆ ವಾರಕ್ಕೆ ನಮಗೆ ನೀವು ತಿಳಿಸ್ಕೊಟ್ರೆ ಭಾಳ ಒಳ್ಳೆಯದು. ಆಮೇಲೆ ಫೋರ್ಕಾಸ್ಟ್ ಏನಿದೆ ನಮ್ಮ ಡಾಕ್ಟರ್ ಪಾಟೀಲ್ದು ಅದರಿಂದ ನಮ್ಗೆ ಎಲ್ಲರಿಗೂ ಭಾಳ ಉಪಯೋಗ ಆಗ್ತಾ ಇದೆ ಅಂತ ತಿಳಿಸಿದ್ದಾರೆ.

ಸವಿಯದವರು ಯಾರೂ ಇಲ್ಲ ಅಂತಲೇ ಹೇಳ್ಬೋದು. ಒಂದು ಸರ್ತಿ ತಿನ್ಬಿಟ್ರೆ ಮತ್ತೆ ಮತ್ತೆ ತಿನ್ಬೇಕು ಅನ್ನುವಂತಹ ಸ್ವಾದಿಷ್ಟತೆ ಇರುವಂತಹ ಗೇರುಬೀಜ ಇವತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯನ್ನ ಪಡೆದಿದೆ. ಗೇರುಬೀಜನೇನು ತಿಂತೀವಿ, ಆದರೆ ಗೇರು ಹಣ್ಣನ್ನ ಮಾತ್ರ ಯಾರು ತಿನ್ನಲ್ಲ. ಅದು ಯಾರಿಗೂ ಬೇಡವಾಗಿ ತ್ಯಾಜ್ಯಕ್ಕೆ ಸೇರ್ಬಿಡುತ್ತೆ. ಮರದ ಬುಡದಲ್ಲಿಯೇ ಅದರ ಹಣ್ಣನ್ನ ಎಸೆಯೋದನ್ನ ನಾವು ನೋಡಬಹುದು. ಆದರೆ ಇದೀಗ ಆ ಗೇರು ಹಣ್ಣಿನಿಂದ ಜೋನಿ ಬೆಲ್ಲ ತಯಾರಿಸುವ ಸಂಶೋಧನೆಯೊಂದನ್ನ ಪುತ್ತೂರು ಮೊಟ್ಟೆ ತಡ್ಕದ ರಾಷ್ಟ್ರೀಯ ಗೇರು ಸಂಶೋಧನಾ ನಿರ್ದೇಶನಾಲಯ ಮಾಡಿದೆ. ಈಗ ನಮ್ಮಲ್ಲಿ ಎಲ್ಲಂದ್ರಲ್ಲಿ ಸಿಗುವಂತಹ ಈ ಗೇರು ಬೀಜ ನಮ್ಮ ದೇಶದ ಬೆಳೆ ಅಲ್ಲ. ಇದರ ಮೂಲ ಬ್ರೆಜಿಲ್ ದೇಶ. ಭಾರತಕ್ಕೆ ಪೋರ್ಚುಗೀಸರು ಬಂದಾಗ ಅವರ ಜೊತೆ ಬಂದಂತಹ ಈ ಬೆಳೆ ಈಗ ನಮ್ದಾಗ್ಬಿಟ್ಟಿದೆ. ಆದರೆ ಪೋರ್ಚುಗೀಸರು ಈ ಗೇರು ಬೀಜದ ಹಣ್ಣನ್ನ ಮಾತ್ರ ತಿಂದು ಬೀಜವನ್ನ ಬಿಸಾಡ್ತಾ ಇದ್ರಂತೆ. ಹಾಗೆ ಬಿಸಾಡಿದ ಬೀಜಗಳಿಂದ ಗೇರು ಮರಗಳು ಇಲ್ಲಿ ಬೆಳೆದು ಈಗ ಇದು ಒಂದು ಉಪ ಕೃಷಿಯಾಗಿ ಪರಿವರ್ತನೆ ಆಗಿದೆ. ಆದರೆ ಈ ಗೇರು ಬೀಜವನ್ನ ಸಂಸ್ಕರಿಸಿ ಇದಕ್ಕೊಂದು ದೊಡ್ಡ ಮಾರುಕಟ್ಟೆಯನ್ನ ನಿರ್ಮಿಸಿದಂತಹ ಖ್ಯಾತಿ ಕರಾವಳಿಯ ಜನತೆಯದ್ದು ಅಂತಲೇ ಹೇಳಬಹುದು. ಈಗ ಗೇರು ಬೀಜದ ಒಂದು ದೊಡ್ಡ ಉದ್ಯಮನೇ ಬೆಳೆದ್ಬಿಟ್ಟಿದೆ. ಆದರೂ ದಕ್ಷಿಣ ಕನ್ನಡ ಜಿಲ್ಲೆಯ ಮಟ್ಟಿಗೆ ಹೇಳೋದಾದರೆ ಇಲ್ಲಿ ಅದನ್ನ ಪ್ರಮುಖ ಬೆಳೆಯನ್ನಾಗಿ ಬೆಳೀತಾ ಇಲ್ಲ. ತಮ್ಮ ತೋಟದ ಬದಿಯ ಗುಡ್ಡಗಳಲ್ಲಿ ಗೇರು ಮರಗಳನ್ನ ಬೆಳೆಸುವಂತಹ ಪ್ರಕ್ರಿಯೆಯನ್ನ ಮಾತ್ರ ರೈತರು ರೂಢಿಸಿಕೊಂಡಿದ್ದಾರೆ. ಕೆಸಿಡಿಸಿ ಕೂಡ ಅರಣ್ಯ ಇಲಾಖೆಯಿಂದ ಜಾಗವನ್ನ ಬಾಡಿಗೆಗೆ ಪಡೆದುಕೊಂಡು ಗೇರು ಬೆಳೆಯನ್ನ ಬೆಳೀತಾ ಇದೆ. ಆದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಗೇರು ಬೆಳೆಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನ ನೀಡಲಾಗ್ತಾ ಇದೆ. ವಿಯೆಟ್ನಾಂ ದೇಶದಲ್ಲಿ ಗೇರು ಬೀಜದ ಬೆಳೆ ಹೇರಳವಾಗಿದೆ. ತ್ಯಾಜ್ಯವಾಗಿಯೇ ಇದ್ದ ಗೇರು ಹಣ್ಣಿನ ಮೌಲ್ಯವರ್ಧಿತ ಉತ್ಪನ್ನಗಳ ಪ್ರಯತ್ನ ಹಲವಾರು ವರ್ಷಗಳಿಂದ ನಡೀತಾನೆ ಇದೆ. ಇದಕ್ಕೆ ಹೊಸ ಸೇರ್ಪಡೆ ಅಂದರೆ ಈ ಜೋನಿ ಬೆಲ್ಲ ತಯಾರಿಕೆ. ಅತ್ಯಂತ ರುಚಿದಾಯಕವಾಗಿರುವ ಜೋನಿ ಬೆಲ್ಲವನ್ನ ತಯಾರು ಮಾಡಬಹುದು ಅಂತ ಹೇಳ್ತಾ ಇರೋರು ಪುತ್ತೂರಿನ ಗೇರು ಸಂಶೋಧನಾ ನಿರ್ದೇಶನಾಲಯ. ಇವರು ರೈತ ವರ್ಗಕ್ಕೆ ಒಂದು ಆರ್ಥಿಕ ಶಕ್ತಿಯನ್ನ ತುಂಬೋದಕ್ಕೆ ಈ ಸಂಶೋಧನೆಯನ್ನ ಮಾಡ್ತಾ ಇದ್ದಾರೆ. ಈ ಗೇರು ಹಣ್ಣನ್ನ ಸಾಮಾನ್ಯವಾಗಿ ರೈತರು ಉಪಯೋಗಿಸೋದಿಲ್ಲ. ಹಿಂದೆ ತಮ್ಮ ಮನೆಯ ದನ ಕರುಗಳಿಗೆ ತಿನ್ನೋದಕ್ಕೆ ಬಿಟ್ಬಿಡ್ತಾ ಇದ್ರು. ಕೆಲವರು ಗೇರು ಹಣ್ಣಿನ ಬೆಳೆಯ ಸಂದರ್ಭದಲ್ಲಿ ಗೇರು ಹಣ್ಣಿನಿಂದ ವೈನ್ ಮತ್ತು ಸಾರಾಯಿ ಮಾಡ್ತಾ ಇದ್ರು. ಸಾರಾಯಿ ತೆಗೆಯುವಿಕೆ ಅಕ್ರಮ ಆಗಿರೋದ್ರಿಂದ ಪ್ರಸ್ತುತ ದಿನಗಳಲ್ಲಿ ಗೇರು ಹಣ್ಣು ಮರದ ಬುಡದಲ್ಲಿಯೇ ಕೊಳೆತು ಮಣ್ಣನ್ನ ಸೇರ್ಬಿಡತ್ತೆ. ಇಂತಹ ಸಂದರ್ಭದಲ್ಲಿಯೇ ಗೇರು ಹಣ್ಣನ್ನು ಬೇಡಿಕೆಯ ವಸ್ತುವನ್ನಾಗಿಸುವ ನಿಟ್ಟಿನಲ್ಲಿ ಸಂಶೋಧನೆಗೊಂಡಿರುವ ಜೋನಿ ಬೆಲ್ಲ ತಯಾರಿಕೆ ಗೇರು ಸಂಶೋಧನಾ ನಿರ್ದೇಶನಾಲಯದ ಸಾಧನೆಯಾಗಿದೆ. ಈಗಾಗಲೇ ಹಲವು ಗೇರು ಬೀಜದ ಹಲವು ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಸಂಶೋಧನೆ ಮಾಡಿರುವಂತಹ ಪುತ್ತೂರಿನ ಗೇರು ಸಂಶೋಧನಾ ನಿರ್ದೇಶನಾಲಯ ಪ್ರಸ್ತುತ ಗೇರು ಕೃಷಿಕರು ಬೇಡ ಅಂತ ಎಸೆಯುವಂತಹ ಗೇರು ಹಣ್ಣಿನ ರಸದಿಂದ ಜೋನಿ ಬೆಲ್ಲವನ್ನ ಸಂಶೋಧನೆ ಮಾಡಿ ಗೇರು ಬೀಜದಷ್ಟೇ ಪೌಷ್ಟಿಕಾಂಶಗಳು ಈ ಗೇರು ಹಣ್ಣಿನಲ್ಲಿಯೂ ಇದೆ ಅಂತ ತಿಳಿಸ್ತಾ ಇದ್ದಾರೆ. ಜನಾರೋಗ್ಯಕ್ಕೆ ಅತ್ಯಂತ ಉತ್ತಮವಾಗಿರುವ ಈ ಜೋನಿ ಬೆಲ್ಲ ಜೇನುತುಪ್ಪದಷ್ಟೇ ರುಚಿಯಾಗಿದೆ. ಮಧುಮೇಹಿಗಳು ಹಾಗೂ ಜನಸಾಮಾನ್ಯರ ಆರೋಗ್ಯದ ಮೇಲೆ ಯಾವುದೇ ವ್ಯತಿರಿಕ್ತ ಪರಿಣಾಮ ಬೀರದಂತೆ ತಯಾರಾಗಿರುವ ಜೋನಿ ಬೆಲ್ಲ ಆರೋಗ್ಯಪೂರ್ಣ ಜೀವನಕ್ಕೆ ಉತ್ತಮವಾಗಿದೆ ಅಂತ ಗೇರು ಸಂಶೋಧನಾ ನಿರ್ದೇಶನಾಲಯದ ನಿರ್ದೇಶಕರು ಹೇಳಿದ್ದಾರೆ. ರಾಷ್ಟ್ರೀಯ ಗೇರು ಸಂಶೋಧನಾ ನಿರ್ದೇಶನಾಲಯದ ವಿಜ್ಞಾನಿ ಡಾಕ್ಟರ್ ಜ್ಯೋತಿ ನಿಷಾದ್ ಅವರು ಈ ಜೋನಿ ಬೆಲ್ಲದ ಸಂಶೋಧಕಿ. ದೆಹಲಿ ಮೂಲದವರಾದ ಅವರು ಮಧುಮೇಹಿಗಳಿಗೆ ಮಾತ್ರವಲ್ಲ ಜನಸಾಮಾನ್ಯರಿಗೂ ಇಷ್ಟವಾಗುವಂತಹ ಜೋನಿ ಬೆಲ್ಲವನ್ನ ಸಂಶೋಧನೆ ಮಾಡಿದ್ದಾರೆ. ಕಬ್ಬಿನಿಂದ ತಯಾರಿಸಲಾಗುತ್ತಿದ್ದಂತಹ ಬೆಲ್ಲಕ್ಕಿಂತಲೂ ಒಂದು ಹೆಜ್ಜೆ ಹೆಚ್ಚಿನ ರುಚಿ ಮತ್ತು ಜನಾರೋಗ್ಯದ ದೃಷ್ಟಿಯಿಂದ ಅತ್ಯಂತ ಉತ್ತಮವಾದ ಈ ಜೋನಿ ಬೆಲ್ಲ ಮುಂದಿನ ಕೆಲ ಸಮಯದಲ್ಲಿಯೇ ಸ್ವಉದ್ಯೋಗಿಗಳು ಅಥವಾ ಉದ್ಯಮಿಗಳ ಮೂಲಕ ಮಾರುಕಟ್ಟೆಯನ್ನ ಪ್ರವೇಶ ಮಾಡ್ತಾ ಇದೆ. ಸಿಹಿ ನಿಷಿದ್ಧವಾಗಿರುವ ಮಧುಮೇಹಿಗಳು ಕೂಡ ಸಿಹಿಯ ಅನುಭವವನ್ನು ಪಡೆಯುವ ಅವಕಾಶ ಈ ಜೋನಿ ಬೆಲ್ಲದ ಮೂಲಕ ಈಡೇರಲಿದೆ. ಇದರ ಜೊತೆಗೆ ಗೇರು ಸಂಶೋಧನಾ ನಿರ್ದೇಶನಾಲಯ ಜೋನಿ ಬೆಲ್ಲದ ಪೇಟೆಂಟ್ ಅನ್ನ ಪಡೆದುಕೊಂಡಿದೆ. ಕಬ್ಬಿನಿಂದ ತಯಾರಿಸುವ ಬೆಲ್ಲಕ್ಕೆ ಹೋಲಿಕೆ ಮಾಡಿದ್ರೆ ಗೇರು ಹಣ್ಣಿನ ಬೆಲ್ಲದಲ್ಲಿ ಗ್ಲೈಸನಿಕ್ ಅಂಶ ತೀರಾ ಕಡಿಮೆ ಅಂತಲೇ ಹೇಳಬಹುದು. ಹಾಗಾಗಿಯೇ ಮಧುಮೇಹಿಗಳ ಪಾಲಿಗೆ ಇದು ವರದಾನ ಅಂತ ಹೇಳ್ತಾ ಇದ್ದಾರೆ.